ನಮ್ಮ ರೈತರಿಗೆ ಬಹಳಷ್ಟು ಅನುಕೂಲ ಆಗುತ್ತೆ. ಮೊದಲಿಗೆ ಈ ಹಸಿರೆಲೆ ಗೊಬ್ಬರಗಳು ಯಾಕೆ ಬೇಕು, ಇದ್ರ ಬಗ್ಗೆ ಸ್ವಲ್ಪ ಹೇಳ್ತೀರಿ? ಇತ್ತೀಚಿನ ದಿನಗಳಲ್ಲಿ ಕೃಷಿಯಲ್ಲಿ ಅಧಿಕ ಪ್ರಮಾಣದ ರಾಸಾಯನಿಕಗಳನ್ನು ಕೀಟನಾಶಕಗಳ ಬಳಕೆಯಿಂದ ಏನಾಗ್ತಿದೆ, ಮಣ್ಣಿನ ಭೌತಿಕ ರಾಸಾಯನಿಕ ಹಾಗೂ ಜೈವಿಕ ಗುಣಧರ್ಮಗಳು ಕ್ಷೀಣಿಸ್ತಾ ಬರ್ತಾ ಇದ್ದಾವೆ. ಇದರಿಂದಾಗಿ ಏನಾಗ್ತಿದೆ ಅಂದರೆ ಮಣ್ಣಿನ ಫಲವತ್ತತೆ ಕಡಿಮೆ ಆಗಿದೆ ಮತ್ತು ಇತ್ತೀಚಿನ ವರ್ಷಗಳಲ್ಲಿ ಬೆಳೆಗಳ ಇಳುವರಿ ಕಡಿಮೆ ಆಗೋದ್ರ ಜೊತೆಗೆ ಅವುಗಳ ಗುಣಮಟ್ಟನೂ ಸಹ ಭಾಳ ಕುಂಠಿತಗೊಂಡಿದೆ. ಇದು ಒಂದು ಆತಂಕಕಾರಿ ವಿಷಯ. ಈ ನಿಟ್ಟಿನಲ್ಲಿ ನಾವೇನಾದರೂ ಬೆಳೆಯುತ್ತಿರುವ ಜನಸಂಖ್ಯೆಗೆ ಅನುಗುಣವಾಗಿ ನಾವು ಆಹಾರ ಉತ್ಪಾದನೆ ಮಾಡಬೇಕು, ಅದ್ರ ಜೊತೆಗೆ ಗುಣಮಟ್ಟದ ಆಹಾರ ಉತ್ಪಾದನೆ ಮಾಡಬೇಕಾದ್ರೆ ನಾವು ಮಣ್ಣಿನ ಆರೋಗ್ಯ ಕಾಪಾಡೋದು ಭಾಳ ಮುಖ್ಯ. ನಿಜ, ಮಣ್ಣಿನ ಆರೋಗ್ಯ ಚೆನ್ನಾಗಿದ್ದರೆ ಬೆಳೆ ಇರುವಳಿರು ಚೆನ್ನಾಗಿರುತ್ತೆ ಮತ್ತು ಬೆಳೆಯ ಗುಣಮಟ್ಟನೂ ಚೆನ್ನಾಗಿರುತ್ತೆ. ಆದ್ದರಿಂದ ನಾವು ಈ ಹಸಿರೆಲೆ ಗೊಬ್ಬರಗಳ ಬಳಕೆ ಮಾಡಬೇಕಾಗುತ್ತೆ. ಇತ್ತೀಚಿನ ದಿನಗಳಲ್ಲಿ ರೈತರ ಮನೆಗಳಲ್ಲಿ ಹಸುಗಳ ಸಂಖ್ಯೆ ದನಗಳ ಸಂಖ್ಯೆ ಕಡಿಮೆ ಆಗುತ್ತಿರೋದ್ರಿಂದ ನಾವು ಪ್ರತಿ ವರ್ಷ ಮಣ್ಣಿಗೆ ಕೊಟ್ಟಿಗೆ ಗೊಬ್ಬರ ಸೇರಿಸ್ತಾ ಇಲ್ಲ. ಆದ್ದರಿಂದ ನಾವು ಹಸಿರೆಲೆ ಗೊಬ್ಬರಗಳನ್ನು ಬೆಳೆದು ಅವುಗಳನ್ನು ಮಣ್ಣಲ್ಲಿ ಸೇರಿಸಬೇಕಾದ ಅವಶ್ಯಕತೆ ಈಗಿನ ಪರಿಸ್ಥಿತಿಯಲ್ಲಿ ಉಂಟಾಗಿದೆ ಸರ್. ಹಾಗಾಗಿ ಹಸಿರೆಲೆ ಗೊಬ್ಬರಗಳು ಬೇಕಾಗಿವೆ, ಅವನ್ನು ನಾವು ಬಳಸಬೇಕಾಗಿದೆ. ಹಾಗಾದರೆ ಹಸಿರೆಲೆ ಗೊಬ್ಬರ ಅಂದರೆ ಏನು, ಇದರ ಬಗ್ಗೆ ಸ್ವಲ್ಪ ಹೇಳ್ತೀರಿ? ಈಗ ಹಸಿರೆಲೆ ಗೊಬ್ಬರ ಅಂದರೆ ಹೆಸರಿನಲ್ಲೇ ಹೇಳಿರೋದ್ರಿಂದ ಹಸಿರು ಇರುವ ಪದಾರ್ಥಗಳನ್ನು ನಾವು ನಮ್ಮ ಹೊಲದಲ್ಲಿ ಎಲ್ಲಿ ಬೆಳೆ ಬೆಳಿತೀವಿ ಅಲ್ಲಿ ಸೇರಿಸೋದಕ್ಕೆ ಹಸಿರೆಲೆ ಗೊಬ್ಬರ ಅಂತಾರೆ. ಸಾಮಾನ್ಯವಾಗಿ ಹಸಿರೆಲೆ ಗೊಬ್ಬರ ಬೆಳೆಗಳನ್ನು ಅಥವಾ ಗಿಡ ಮರಗಳ ಎಳೆಯ ಎಲೆಗಳನ್ನು, ಎಳೆಯ ಕಾಂಡ, ರೆಂಬೆ ಮತ್ತು ಟೊಂಗೆಗಳನ್ನು ಅಥವಾ ಕಸ, ಯಾವುದೇ ಕಸ ಇರ್ಬೋದು, ನಮ್ಮ ಹೊಲದಲ್ಲಿ ಕಸ ಇರ್ಬೋದು, ಹೂವಾಡೋಕ್ಕಿಂತ ಮುಂಚೆ ಆ ಕಸಗಳನ್ನು ಕಿತ್ತಿ ಸಹ ನಾವು ಎಲ್ಲಿ ಬೆಳೆ ಬೆಳಿಬೇಕಂತೀವಿ ಅಲ್ಲಿ ನಾವು ಸೇರಿಸೋದಕ್ಕೆ ಹಸಿರೆಲೆ ಗೊಬ್ಬರ ಅಂತಾರೆ ಸರ್. ಹಾಗಾದರೆ ನಾವೇನಾದರೂ ಈ ಹಸಿರು ಗೊಬ್ಬರಕ್ಕಾಗಿ ಇಂಥ ಸಸ್ಯಗಳನ್ನು ಆರಿಸಬೇಕಾದ್ರೆ ಏನೇನು ಅಂಶಗಳನ್ನು ಗಮನಿಸಬೇಕು? ಸಾಮಾನ್ಯವಾಗಿ ನಾವು ಯಾವುದೇ ಒಂದು ಹಸಿರು ಗೊಬ್ಬರ ಗಿಡಗಳನ್ನು ಅಥವಾ ಬೆಳೆಗಳನ್ನು ನಾವು ಬೆಳಿಬೇಕಂದ್ರೆ ಒಂದು ಸಾಮಾನ್ಯವಾಗಿ ಇದು ನಾವು ಬೆಳೆ ಪದ್ಧತಿ ಹೇಗಿದೆ ಅದರ ಮೇಲೆ ಹೋಗುತ್ತೆ. ಬೆಳೆ ಪದ್ಧತಿ ಹೇಗಿದೆ ಅಂದರೆ ಈಗ ಭತ್ತ ತೆಗೆಯೋದಲ್ಲ ಅಂದರೆ ಭತ್ತ ಮತ್ತು ಭತ್ತದ ನಡುವೆ ಭಾಳ ಇನ್ನೊಂದು ಭತ್ತ ಬೆಳಿಬೇಕಾದ್ರೇ ಮಧ್ಯೆ ಅವಧಿ ಇರುತ್ತೆ, ಒಂದು 25-30 ದಿನ ಅಥವಾ 30-35 ದಿನ ಅವಧಿ ಇರುತ್ತೆ. ಅಂಥ ಟೈಮಲ್ಲಿ ಆ ತೇವಾಂಶ ಬಳಕೆ ಮಾಡಬೇಕಾದ್ರೂ ನಾವು ಸೆಣಬನ್ನು ಹಾಕಿ ನಾವೇನು ಮಾಡ್ತೀವಿ ಅದನ್ನು ಮಗ್ಗುಡಿಬೇಕಾಗುತ್ತೆ. ಮತ್ತು ಈಗ ಮಣ್ಣಿನ ವಿಧ ಮತ್ತು ತೇವಾಂಶದ ಲಭ್ಯತೆಯ ಮೇಲೆ ನಾವು ಕೆಲವು ಹಸಿರೆಲೆ ಗೊಬ್ಬರ ಬೆಳೆಗಳನ್ನು ಆಯ್ಕೆ ಮಾಡಬೇಕಾಗುತ್ತೆ. ಅದಲ್ಲದೇ ನಾವು ಯಾವುದೇ ಬೆಳೆಯನ್ನು ಹಸಿರು ಗೊಬ್ಬರ ಬೆಳೆಗೋಸ್ಕರ ಆಯ್ಕೆ ಮಾಡಬೇಕಾದ್ರೆ ಕೆಲವೊಂದು ಅಂಶಗಳನ್ನು ಗಮನದಲ್ಲಿಡಬೇಕು. ಮೊದಲನೇದಾಗಿ ನಾವು ಆಯ್ಕೆ ಮಾಡಿರುವ ಬೆಳೆಗಳು ದ್ವಿದಳ ಜಾತಿಗೆ ಸೇರಿದ್ದಾಗಿರಬೇಕು. ಸೇರಿದ್ದಾಗಿದ್ರೆ ಏನಾಗುತ್ತೆ ಅಂದರೆ ಅವು ಸಾರಜನಕ ಸ್ಥಿರೀಕರಣ ಮಾಡಿ ನಮಗೆ ಭಾಳಷ್ಟು ಪ್ರಮಾಣದಲ್ಲಿ ಮಣ್ಣಿಗೆ ಸಾರಜನಕವನ್ನು ಸ್ಥಿರೀಕರಿಸ್ತವೆ. ಎರಡನೇದಾಗಿ ಕಡಿಮೆ ಅವಧಿಯಲ್ಲಿ ಭಾಳ ಬೇಗನೆ ಬೆಳಿಬೇಕು, ಬೇಗನೆ ಬೆಳೆದು ಸೊಪ್ಪಿನ ಇಳುವರಿಯನ್ನು ಜಾಸ್ತಿ ಕೊಡಬೇಕು, ಅಂಥ ಬೆಳೆಗಳನ್ನು ಆಯ್ಕೆ ಮಾಡಬೇಕು. ಮತ್ತು ಅವು ಎಳಸಾಗಿರಬೇಕು ಮತ್ತು ಹೆಚ್ಚು ಎಲೆಗಳನ್ನು ಮತ್ತು ಟೊಂಗೆಗಳನ್ನು ಹೊಂದಿರಬೇಕು. ಇದರಿಂದ ಏನಾಗುತ್ತೆ ಅಂದರೆ ನಮ್ಮ ಬೇಗ ಶೀಘ್ರವಾಗಿ ಕಳೆಯೋದಕ್ಕೆ ಸಹಾಯ ಆಗುತ್ತೆ. ಅದಲ್ಲದೇ ನಾವು ಆಯ್ಕೆ ಮಾಡಿರುವ ಬೆಳೆ ಕಡಿಮೆ ನೀರಿದ್ದರೂ ಸಹ ಚೆನ್ನಾಗಿ ಬೆಳೆಯೋ ಗುಣ ಹೊಂದಿರಬೇಕು. ಆಮೇಲೆ ಜಾಸ್ತಿ ಆಳವಾಗಿ ಬೇರು ಬಿಟ್ಟು ಕೆಳಪದರಗಳಿಂದ ಪೋಷಕಾಂಶಗಳನ್ನು ತೇವಾಂಶ ತೆಗೆದುಕೊಂಡು ಚೆನ್ನಾಗಿ ಬೆಳೆದು ನಮ್ಮ ಮಣ್ಣಿನ ಫಲವತ್ತತೆ ಇಂಪ್ರೂವ್ ಮಾಡೋ ಗುಣ ಇರಬೇಕು. ಅದಲ್ಲದೇ ನಾವು ಆಯ್ಕೆ ಮಾಡಿರುವ ಬೆಳೆ ಬಹುಪಯೋಗಿ ಆಗಿರಬೇಕು. ಒಂದು ವೇಳೆ ನಾವು ಸರಿಯಾಗಿ ತೇವಾಂಶ ಇರಲಿಲ್ಲ, ಆವಾಗ ಮಗ್ಗುಡಿಯೋಕೆ ಆಗಲಿಲ್ಲ ಅಂದ್ರೂ ಸಹ ಅದರಿಂದ ನಾವು ಕಾಳುಗಳನ್ನು ದವಸ ಧಾನ್ಯಗಳನ್ನು ತೆಗೆಯೋಕಾದ್ರೆ ಅಥವಾ ಮೇವಾಗಿ ಸಹ ನಾವು ಬೆಳೆಯುವಂಥ ಪರಿಸ್ಥಿತಿ ಇದ್ದರೆ ಅದು ಅನುಕೂಲ ಆಗುತ್ತೆ. ಇದಾದಮೇಲೆ ಕೊನೆ ಅಂಶ ಏನಪ್ಪ ಅಂದರೆ ರೋಗ ಕೀಟ ಬಾಧೆಗಳನ್ನು ತಾಳ್ಕೊಳ್ಳುವಂಥ ಗುಣ ಹೊಂದಿರಬೇಕು. ಇದೆಲ್ಲ ಹೇಳಾದ್ಮೇಲೂ ಎಲ್ಲ ಗುಣಗಳು ಎಲ್ಲ ಪ್ರತಿ ಬೆಳೆಯಲ್ಲಿ ಇರೋದಿಲ್ಲ. ಬಹುಪಾಲು ಅನುಕೂಲಕರ ಅಂಶಗಳನ್ನು ಹೊಂದಿರುವಂಥ ಬೆಳೆಯನ್ನು ನಾವೇನು ಮಾಡಬೇಕಾಗುತ್ತೆ, ಆಯ್ಕೆ ಮಾಡಿಕೊಂಡು ಹಸಿರು ಗೊಬ್ಬರ ಬೆಳೆಯನ್ನು ಬೆಳಿಬೇಕಾಗುತ್ತೆ. ಮುಖ್ಯವಾಗಿ ಹೆಚ್ಚು ಸೊಪ್ಪು ಕೊಡ್ತಿರಬೇಕು ಅಥವಾ ಎಳೆ ಟೊಂಗೆಗಳಿರಬೇಕು, ಬೇಗ ಬೆಳಿಬೇಕು, ಆಳದ ಪದರಿನಿಂದ ತೇವಾಂಶ ಪೋಷಕಾಂಶ ಹೀರ್ಕೋಬೇಕು. ಆದಷ್ಟು ದ್ವಿದಳ ಧಾನ್ಯದ ಬೆಳೆ ಆದರೆ ಮತ್ತೆ ಸಾರ್ವಜನಿಕ ಸ್ಥಿರೀಕರಿಸಿ ಅನುಕೂಲ ಮಾಡಿಕೊಡ್ತವೆ ಮತ್ತು ಬೇಗ ಕಡಿತವೆ, ಅಂಥ ಸಸ್ಯಗಳನ್ನು ಆಯ್ಕೆ ಮಾಡ್ಕೋಬೇಕು. ಅದು ಅಲ್ಲದೇ ದ್ವಿದಳ ಧಾನ್ಯದ ಸೊಪ್ಪಿನ ಅಂಶದಲ್ಲಿ ಸಾವಯವ ಇಂಗಾಲ ಮತ್ತು ಸಾರಜನಕದ ಅಂಶ ಕಡಿಮೆ ಇರೋದ್ರಿಂದ ಅಂದರೆ CN ರೇಷಿಯೋ ಅಂತಾರೆ ಸರ್, ಅದು ಸಾವಯವ ಇಂಗಾಲದ ಅನುಪಾತ ನ್ಯಾರೋ ಆಗಿರೋದ್ರಿಂದ ನಮ್ಗೇನಾಗುತ್ತೆ ಬೇಗ ಕಡಿತೆ. ಅದೇ ನೀವು ಏಕದಳ ಧಾನ್ಯದ ಸೊಪ್ಪುಗಳನ್ನು ನೀವು ಹಾಕಿದಾಗ ಏನಾಗುತ್ತೆ ಅದು ಇಂಗಾಲ ಮತ್ತು ಸಾರಜನಕದ ಅಂಶ ಅನುಪಾತ ಜಾಸ್ತಿ ಇರೋದ್ರಿಂದ ಕಳೆಯೋದಕ್ಕೆ ಭಾಳ ಟೈಮ್ ತಗೋತು. ಹಾಗಾಗಿ ಅಂಥ ಬೆಳೆಗಳನ್ನು ಆಯ್ಕೆ ಮಾಡಿಕೊಳ್ಳೋದು ಒಳ್ಳೆಯದು. ಅಕಸ್ಮಾತ್ತಾಗಿ ನಾವು ಮುಗ್ಗು ಹೊಡೆದೇ ಇದ್ರೂ ನಮಗೇನಾದರೂ ಅದರಿಂದ ಆದಾಯ ಬರಬೇಕು. ಕಾಳಾಗಲಿ ಮೇವಾಗಲಿ ಏನಾದರೂ ಸಿಗುವಂಥ ಬೆಳೆ ಇರಬೇಕು. ಅಂಥ ಬೆಳೆಗಳನ್ನು ಆಯ್ಕೆ ಮಾಡಿಕೊಂಡ್ರೆ ಹಸಿರು ಗೊಬ್ಬರವಾಗಿ ನಾವು ಬಳಸೋದಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ಬೋದು. ಹಾಗಾದರೆ ಇವನ್ನ ನಾವು ಬೆಳೆದು ಬಳಸೋದಾದರೆ ಯಾವ ರೀತಿ ಬಳಸಬೇಕು, ಹೇಗೆ, ಇದ್ರ ಬಗ್ಗೆ ಸ್ವಲ್ಪ ಹೇಳ್ತೀರಿ? ಈಗ ಹಸಿರು ಗೊಬ್ಬರ ಬೆಳೆಗಳನ್ನು ಬಳಸುವ ವಿಧಾನದಲ್ಲಿ ಎರಡು ಬಗೆಗಳಿದಾವೆ ಸರ್. ಒಂದನೇದ್ದೇನಪ್ಪ ಅಂದರೆ ಸ್ಥಳದಲ್ಲಿ ಹಸಿರು ಗೊಬ್ಬರ ಒದಗಿಸುವುದು. ಅಂದರೆ ನಾವು ಎಲ್ಲಿ ಬೆಳೆ ಬೆಳಿತೀವಿ ಆ ಜಾಗದಲ್ಲೇ ನಾವೇನು ಮಾಡ್ಬೇಕಂದ್ರೆ ಹಸಿರು ಗೊಬ್ಬರ ಬೆಳೆಗಳನ್ನು ಬೆಳೆದು ಅವು 40-50 ದಿನಗಳು ಆಗಿರುವಾಗ ಅದನ್ನು ಅದೇ ಹೊಲದಲ್ಲೇ ಮೊಗ್ಗು ಹೊಡೆದು ಏನಾಗುತ್ತೆ ಕಳೆದು ಹಸಿರು ಗೊಬ್ಬರ ಒದಗಿಸೋದು. ಇದೊಂದು ಪದ್ಧತಿ. ಸ್ಥಳದಲ್ಲಿ ಹಸಿರು ಗೊಬ್ಬರ ಒದಗಿಸೋಕೆ ಉದಾಹರಣೆ ಏನಪ್ಪ ಅಂದರೆ ಸೆಣಬು, ಎಲ್ಲ ದ್ವಿದಳ ಧಾನ್ಯದ ಬೆಳೆಗಳು, ದಯಾಂಚ, ಹೆಸರು, ಹುರುಳಿ, ಅಲಸಂದೆ, ಕುದುರೆ ಮೆಂತೆ, ಪಿಳ್ಳಿ ಪಿಸರು ಅಂತ ಬರುತ್ತೆ. ಈ ಇತ್ಯಾದಿ ಬೆಳೆಗಳನ್ನು ನಾವೇನು ಮಾಡ್ಬೋದು, ನಾವು ಅಲ್ಲಿ ಸ್ಥಳದಲ್ಲಿಯೇ ಒದಗಿಸ್ಬೋದು. ಇನ್ನೊಂದು ಏನು ಅವಕಾಶ ಆಗುತ್ತೆ ಅಂದರೆ ಭಾಳಷ್ಟು ರೈತರು ಈ ಪದ್ಧತಿ ಅನುಸರಿಸೋಕ್ಕೆ ಹಿಂದೇಟಾಗ್ತಾರೆ. ಯಾಕಂದರೆ ಅವ್ರೇನು ಹೇಳ್ತಾರೆ, ನಮಗೆ ಮಳೆ ಕಡಿಮೆ ಬರುತ್ತೆ ಸರ್, ಮತ್ತು ತೇವಾಂಶದ ಸಮಸ್ಯೆ ಆಗ್ಬೋದು, ಮತ್ತು ನಮ್ಮ ಮುಖ್ಯ ಬೆಳೆ ಅವಧಿ ಇರೋದಿಲ್ಲ. ಅಂಥ ಸಮಯದಲ್ಲಿ ಎಲ್ಲಿ ನಮ್ಮ ಹೊಲದ ಸುತ್ತಮುತ್ತ ಗಿಡಗಳಿರ್ತವೆ, ಹಲವಾರು ಗಿಡಗಳಿರ್ತವೆ, ಅಥವಾ ಬದುಗಳ ಮೇಲೆ ನೀವು ಕೆಲವೊಂದು ಬೆಳೆಗಳಾದ ಹೊಂಗೆ ಸೊಪ್ಪು ಮತ್ತು ಗ್ಲಿರಿಸಿಡಿಯ, ಎಕ್ಕಿ ಗಿಡ ಮತ್ತು ಸುಬಾಬುಲ್ಲು, ಚೊಗಚೆ, ಇದೇ ಮುಂತಾದ ಹಲವಾರು ಗಿಡಗಳ ಮರಗಳನ್ನು ನೀವು ಬದುಗಳ ಮೇಲೆ ಬೆಳೆಸ್ಬೋದು. ಅಥವಾ ನಿಮ್ಮ ಸುತ್ತಮುತ್ತ ಇರೋ ಪ್ರದೇಶದಲ್ಲಿ ಸಹ ಇದಿರುತ್ತೆ. ಅದನ್ನು ನೀವೇನು ಮಾಡು, ಎಲೆಗಳನ್ನು ಮತ್ತು ಎಳೆ ಟೊಂಗೆಗಳನ್ನು ತಂದು ನೀವು ಎಲ್ಲಿ ಬೆಳೆ ಬೆಳಿತೀರಿ ಅಲ್ಲಿ ನೀವು ಸೇರಿಸಿದ್ರೆ ಅದೊಂದು ಪದ್ಧತಿ. ಅದಕ್ಕೆ ಹಸಿರೆಲೆ ಗೊಬ್ಬರ ಹಾಕುವುದು ಅಂತಾರೆ ಸರ್. ಒಂದು ಅಲ್ಲೇ ಬೆಳೆದು ಅದನ್ನು ಒಂದು 7-8 ಅಂಗುಲ ಆಳಕ್ಕೆ ಮಣ್ಣಲ್ಲಿ ಸೇರೋ ಹಾಗೆ ಮಾಡೋದು, ಹೌದು. ಇನ್ನೊಂದು ಹೊರಗಿನಿಂದ ಹಸಿರು ಪದಾರ್ಥ ತಂದು ಹಾಕುವಂಥದ್ದು. ಇದಕ್ಕೆ ಪಾರ್ಥೆನಿಯಂ ಕಳೆ ಕೂಡ ಉಪಯೋಗಿಸ್ಬೋದು. ಪಾರ್ಥೆನಿಯಂ ಕಳೆ ಕೂಡ ಉಪಯೋಗಿಸ್ಬೋದು. ಹೂವು ಆಡೋಕ್ಕಿಂತ ಮುಂಚೆ ನಾವು ಬಳಸೋದು ಬಹಳ ಅವಶ್ಯಕ. ಹೂ ಆಗಿರಬಾರ್ದು, ಅದಕ್ಕಿಂತ ಮೊದಲೇ ನಾವು ಪಾರ್ಥೆನಿಯಂ ಕಳೆಯನ್ನು ಕೂಡ ಹಸಿರು ಗೊಬ್ಬರವಾಗಿ ಬಳಸ್ಬೋದು. ಅದೇ ರೀತಿ ಇನ್ನೊಂದು ಕಳೆ ಇದೆ ಸರ್ ಈ ಭಾಗದಲ್ಲಿ, ಇದು ನಾಯಿ ಸೇಂಗ ಅಂತ ಬರುತ್ತೆ. ಮಳೆಗಾಲದ ಆರಂಭದಲ್ಲಿ ನೀವು ನೋಡಬಹುದು ಎಲ್ಲ ರೋಡ್ ಗುಂಟನು ಬಹಳಷ್ಟು ಪ್ರದೇಶದಾಗ ನಾಯಿ ಸೇಂಗ ಬರುತ್ತೆ. ಆ ನಾಯಿ ಸೇಂಗನು ಸಹ ಅದು ದ್ವಿದಳ ಜಾತಿಗೆ ಸೇರಿರೋದ್ರಿಂದ ಅದನ್ನು ನಾವು ಹೂವಾಡೋಕ್ಕಿಂತ ಮುಂಚೆ ನಾವು ಬೇರೆ ಸಮೇತ ಕಿತ್ತಿ ಅದನ್ನು ನಾವು ಹಸಿರೆಲೆ ಗೊಬ್ಬರವಾಗಿ ಬಳಸ್ಬೋದು. ಇಂಥ ಅನೇಕ ಸಸ್ಯಗಳಿವೆ, ಅದನ್ನು ನೋಡಿಕೊಂಡು ಬಳಸಬಹುದು. ಹಾಗೆ ಹಸಿರು ಗೊಬ್ಬರವನ್ನು ಬಳಸುವಂಥ ಸಂದರ್ಭದಲ್ಲಿ ಏನೇನು ಕ್ರಮಗಳನ್ನು ಪಾಲಿಸಬೇಕಾಗುತ್ತೆ? ಇದು ಭಾಳ ಪ್ರಾಮುಖ್ಯತೆಯನ್ನು ಪಡೆದುಕೊಂಡಿದೆ. ಯಾವುದೇ ವಿವೇಚನೆಯಿಂದ ನಾವು ಹಸಿರು ಗೊಬ್ಬರ ಬೆಳೆಗಳನ್ನು ಬೆಳೆಯಬೇಕಾಗುತ್ತೆ ಅಥವಾ ಬಳಸಬೇಕಾಗುತ್ತೆ. ಇದರಲ್ಲಿ ಹಲವಾರು ಅಂಶಗಳನ್ನು ನಾವು ಗಮನದಲ್ಲಿಡಬೇಕು. ಮೊದಲನೇದಾಗಿ, ಮೊದಲ ಮಳೆ ಬಂದಾಗ ಅಥವಾ ಮುಖ್ಯ ಬೆಳೆ ಕಟಾವಾದ ತಕ್ಷಣವೇ ನಮಗೆ ಏನಾದರೂ ಸ್ವಲ್ಪ ಅವಧಿ ಸಮಯ ಇದ್ದರೆ ಏನು ಮಾಡಬೇಕು, ಆವಾಗ ಆ ತೇವಾಂಶವನ್ನು ಉಪಯೋಗಿಸ್ಕೊಂಡು ನಾವೇನು ಮಾಡ್ಬೇಕಂದ್ರೆ ಹಸಿರು ಗೊಬ್ಬರ ಬೆಳೆಗಳನ್ನು ಬೀಜಗಳನ್ನು ತಂದು ನಾವು 1 ಎಕರೆಗೆ ಸುಮಾರು 8-10 ಕೆಜಿ ಬೇಕಾಗುತ್ತೆ ಸಾಮಾನ್ಯವಾಗಿ. ಅವುಗಳನ್ನು ನಾವು ಬಿತ್ತನೆ ಮಾಡಬೇಕಾಗುತ್ತೆ. ಬಿತ್ತನೆ ಮಾಡೋದ್ರಿಂದ ನಮಗೆ ಹಸಿರೆಲೆ ಇಳುವರಿ ಜಾಸ್ತಿ ಬರುತ್ತೆ. ತದನಂತರ ನಾವೇನು ಮಾಡ್ಕೊಂಡ್ರೆ, ಇದಲ್ಲದೇ ಕೆಲವೊಂದು ಸಾರ್ತಿ ಏನಾಗುತ್ತೆ ಅಂದರೆ ನಾವು ಬೆಳೆ ಬೆಳೆದಿರ್ತೀವಿ, ಸಾಲಿನಿಂದ ಸಾಲಿಗೆ ಭಾಳಷ್ಟು ಜಾಗ ಬಿಟ್ಟಿರ್ತೀವಿ. ಅಂಥ ಟೈಮಲ್ಲಿ ಈಗ ಉದಾಹರಣೆಗೆ ಕಬ್ಬು, ಹತ್ತಿ, ಹಣ್ಣಿನ ಬೆಳೆಗಳಲ್ಲಿ, ಈಗ ತೋಟಗಳಲ್ಲಿ, ಈಗ ದೀರ್ಘಾವಧಿಯ ಹಣ್ಣಿನ ಬೆಳೆಗಳಲ್ಲಿ ಭಾಳಷ್ಟು ಜಾಗದ ಅವಕಾಶ ಇರೋದ್ರಿಂದ ಅಂತಲ್ಲಿ ಸಹ ನೀವೇನು ಮಾಡ್ಬೋದು ಅಂದರೆ ಅಂತರ ಬೆಳೆಯಾಗಿ ಹಸಿರೆಲೆ ಗೊಬ್ಬರ ಬೆಳೆಗಳನ್ನ ಬೆಳಿಬೇಕು. ಅದರಿಂದ ಏನಾಗುತ್ತೆ, ತೇವಾಂಶನ ಸದ್ಬಳಕೆನೇ ಆಗುತ್ತೆ, ಕಸನೂ ಬರೋದಿಲ್ಲ, ಅದೇ ರೀತಿ ನಿಮ್ಮ ಮಣ್ಣಿನ ಫಲವತ್ತತೆ ಉತ್ತಮ ಆಗುತ್ತೆ. ಅದಕ್ಕೋಸ್ಕರ ನೀವು ಹುರುಳಿ, ಸೆಣಬು, ಅಲಸಂದಿ ಯಾವುದಾದ್ರೂ ದ್ವಿದಳ ಧಾನ್ಯದ ಹಸಿರು ಗೊಬ್ಬರ ಬೆಳೆಗಳನ್ನ ಹಾಕ್ಬೋದು. ಮತ್ತು ಇನ್ನೊಂದು ಅಂಶ ಏನು ಗಮನದಲ್ಲಿರ್ಬೇಕಂದ್ರೆ, ಭಾಳಷ್ಟು ಜನ ರೈತರು ಏನು ಮಾಡ್ತಾರೆ ಅಂದರೆ ಹಸಿರೆಲೆ ಗೊಬ್ಬರ ಹಾಕಿರ್ತಾರೆ. ಸೆಣಬುನೇ ನೀವು ಉದಾಹರಣೆಗೆ ತೊಗೊಂಡ್ರೆ, ಸೆಣಬು ಹಾಕಿರ್ತಾರೆ, ಎಲ್ಲ ಗಿಡಗಳು ಎಲ್ಲ ಸಸಿಗಳು ಹೂ ಬಿಟ್ಟ ಆದ್ಮೇಲೆ ಕಾಯಿಯಾಗಕ್ಕತ್ತಿರ್ತಾವೆ, ಅವಾಗೇ ಮಗುಡಿತಾರೆ. ಅದು ತಪ್ಪು. ಹೂ ಬಿಡೋಕ್ಕಿಂತ ಮುಂಚೆ ಹೊಡಿಬಾರ್ದು. ಹೂ ಬಿಟ್ಟಾದ್ಮೇಲೆ ಮತ್ತೆ ಕಾಯಿಯಾಗೋ ಟೈಮಲ್ಲಿ ಹೊಡೆದ್ರು ಏನಾಗುತ್ತೆ, ಸಮಸ್ಯೆ ಆಗುತ್ತೆ. ಅದಕ್ಕೋಸ್ಕರ ಹೂ ಬಿಡುವ ಪೂರ್ವದಲ್ಲಿ ಅಂದರೆ ಅಲ್ಲೊಂದು ಇಲ್ಲೊಂದು ಸ್ಟಾರ್ಟ್ ಆದ ತಕ್ಷಣ ನೀವೇನು ಮಾಡಬೇಕು, ನಿಮ್ಮ ಹೊಲದಲ್ಲಿ ಮಗುಡಿಬೇಕು. ಅದರಿಂದ ಏನಾಗುತ್ತೆ, ಬೇಗ ಕಳೆಯೋದಕ್ಕೆ ಸಾಧ್ಯ ಆಗುತ್ತೆ. ಮತ್ತು ಇನ್ನೊಂದೇನಪ್ಪ ಅಂದರೆ, ಯಾವಾಗಲೂ ಕೆಲವೊಂದು ಸರ್ತಿ ಈಗ ಏನಾಗುತ್ತಂದರೆ, ಅಂತರ ಬೆಳೆಯಾಗಿ ಬೆಳೆದಾಗ ನೀವು ಸಾಲುಗಳ ಮಧ್ಯೆ ನೀವೇನು ಮಾಡೋ, ನೇಗಿಲಿಂದ ನೀವು ಮಗ್ಗೊಡಿಬೇಕಾಗುತ್ತೆ. ಆಮೇಲೆ ಹಸಿರು ಗೊಬ್ಬರ ನಿಮ್ಮ ಭೂಮಿಗೆ ಸೇರಿಸ್ಬೇಕಾದ್ರೆ ಒಂದು ಗಮನದಲ್ಲಿ ಇರಬೇಕು, ನಿಮ್ಮ ಹೊಲದಲ್ಲಿ ತೇವಾಂಶ ಇರಬೇಕು. ಇಲ್ಲಾಂದರೆ ಏನಾಗುತ್ತೆ, ಕಳೆಯೋದು ಲೇಟಾಗಿ ನಿಮ್ಮ ಬೆಳೆಗಳಿಗೆ ಸಮಸ್ಯೆ ಆಗುತ್ತೆ. ಆಮೇಲೆ ಹಸಿರು ಗೊಬ್ಬರದ ಬೀಜಗಳ ಅವಶ್ಯಕತೆ ಇದ್ದಾಗ ಭಾಳಷ್ಟು ಜನ ರೈತರು ಫೋನ್ ಮಾಡ್ತಾರೆ, ನಮಗೆ ಬೀಜ ಇಲ್ಲ ರೀ ಸರ್ ಅಂತ. ಅದಕ್ಕೋಸ್ಕರ ಪ್ರತಿಯೊಬ್ಬರು ರೈತರು ತಾವೇ ತಮ್ಮ ಹೊಲದಲ್ಲಿ ಅಂತರ ಬೆಳೆಯಾಗಿ ಬೆಳೆದು ಅವುಗಳನ್ನ ಬೀಜಕ್ಕೋಸ್ಕರ ಬಿಟ್ಬಿಡೋದು, ಆ ಬೀಜ ಸಂಗ್ರಹ ಮಾಡಿ ನೆಕ್ಸ್ಟ್ ಪ್ರತಿ ವರ್ಷ ನೀವು ಬಳಸ್ತಾ ಇರೋ ಮುಂಗಾರಿನಲ್ಲಿ ನೀವು ಹಸಿರೆಲೆ ಗೊಬ್ಬರ ಮಾಡೋದ್ರಿಂದ ಅಧಿಕ ಇಳುವರಿಯನ್ನ ಪಡೆಯಬಹುದು. ಅಂದರೆ ಒಂದು ಸ್ವಲ್ಪ ಕ್ಷೇತ್ರ ಬೇರೆನೇ ಇಟ್ಕೊಂಡು ಅಲ್ಲಿ ಬೀಜಕ್ಕಾಗಿ ನಾವು ಬೆಳಿಬೇಕು, ಬೀಜಕ್ಕಾಗಿ ಏನು ಬೆಳಿಬೇಕು, ಅದನ್ನು ವೃದ್ಧಿ ಮಾಡಿಕೊಂಡು ಬೀಜ ತಯಾರು ಮಾಡಿ ಇಟ್ಕೊಳ್ಳೋದು, ಮುಂದೆ ಮತ್ತೆ ಈ ಜಮೀನಿಗೆ ಹಾಕೋದು, ಅದನ್ನು ಮಣ್ಣಲ್ಲಿ ಬೆರೆಸೋದು, ಆ ಥರ ಮಾಡಬೇಕಾಗತ್ತೆ. ಹೌದು ಸರ್. ಇದರಿಂದ ಏನೇನು ಪ್ರಯೋಜನ ಆಗುತ್ತೆ ಅಂದರೆ ಹಸಿರೆಲೆ ಗೊಬ್ಬರದಿಂದ? ಹಸಿರೆಲೆ ಗೊಬ್ಬರಗಳ ಬಳಕೆಯಿಂದ ನಮಗೆ ಭಾಳಷ್ಟು ಉತ್ತಮ ಫಲಿತಾಂಶಗಳು ಬಂದಿದ್ದಾವೆ ಸಂಶೋಧನೆಗಳಲ್ಲಿ, ಮತ್ತು ರೈತರ ಹೊಲಗಳಲ್ಲಿಯೂ ಸಹ ಭಾಳಷ್ಟು ಅನುಕೂಲಗಳು ಕಂಡುಬಂದಿದ್ದಾವೆ. ಮೊದಲನೇದಾಗಿ ಮಣ್ಣಿನ ಭೌತಿಕ, ರಾಸಾಯನಿಕ ಮತ್ತು ಜೈವಿಕ ಗುಣಗಳು ಉತ್ತಮಗೊಳ್ತವೆ. ಇದರಲ್ಲಿ ಭೌತಿಕ ಗುಣಗಳಂದರೆ ಮಣ್ಣಿನಲ್ಲಿ ಸಾವಯವ ಪದಾರ್ಥ ಜಾಸ್ತಿ ಆಗುತ್ತೆ. ಸಾವಯವ ಪದಾರ್ಥ ಅಥವಾ ಸಾವಯವ ಇಂಗಾಲ ಜಾಸ್ತಿ ಆಗೋದ್ರಿಂದ ಏನಾಗುತ್ತೆ, ಯಾವುದೇ ಒಂದು ಮಣ್ಣಿನಲ್ಲಿ ಪೋಷಕಾಂಶಗಳು, ನೀವು ಹಾಕಿದ್ದ ಪೋಷಕಾಂಶಗಳು ಬೆಳೆಗಳಿಗೆ ಲಭ್ಯ ಆಗಬೇಕಾದ್ರೆ ಸಾವಯವ ಪದಾರ್ಥ ಭಾಳ ಪ್ರಾಮುಖ್ಯತೆ ಪಡೆದುಕೊಂಡಿದೆ. ಈ ಸಾವಯವ ಪದಾರ್ಥ ಜಾಸ್ತಿ ಆಗೋದ್ರಿಂದ ನೀವು ಮಣ್ಣಿನ ಫಲವತ್ತತೆ ವೃದ್ಧಿಯಾಗುತ್ತೆ. ತದನಂತರ ಮಣ್ಣಿನ ಕಣಗಳು, ಈಗ ಜೇಡಿ ಮಣ್ಣಲ್ಲಿ ನೀರು ಬಸಿಯುವಿಕೆ ಸಮಸ್ಯೆ ಇದೆ. ಅಂತ ಜೇಡಿ ಮಣ್ಣಲ್ಲಿ ನೀವು ಹಸಿರೆಲೆ ಗೊಬ್ಬರಗಳ ಬಳಕೆ ಅಂದರೆ ಏನಾಗುತ್ತೆ, ನೀರು ಬಸಿಯೋದು ಚೆನ್ನಾಗಿ ಆಗುತ್ತೆ ಮತ್ತು ಗಾಳಿ ಆಡೋದನ್ನು ಚೆನ್ನಾಗಾಗುತ್ತೆ. ಇದರಿಂದ ಬೆಳೆಗಳು ಚೆನ್ನಾಗಿ ಬೆಳೀತವೆ. ಮತ್ತು ಇನ್ನೊಂದು ಏನಪ್ಪ ಅಂದರೆ, ಈ ಹಸಿರೆಲೆ ಗೊಬ್ಬರ ಬೆಳೆಗಳನ್ನು ನೀವು ಹಾಕೋದ್ರಿಂದ ಏನಾಗ್ತವೆ, ಅವು ಆಳವಾಗಿ ಬೇರನ್ನು ಬಿಟ್ಟು ಕೆಳಗಿನ ಪದರಗಳಿಂದ ಪೋಷಕಾಂಶಗಳನ್ನು ತಂದು ಮೇಲ್ಗಡೆ ಬಿಡೋದ್ರಿಂದ ನಿಮ್ಮ ಬೆಳೆ ಚೆನ್ನಾಗಿ ಬರುತ್ತೆ. ಮಳೆ ನೀರಿನಲ್ಲಿ ಏನಾಗುತ್ತೆ ಅಂದರೆ, ಭಾಳಷ್ಟು ಸಮಯದಲ್ಲಿ ನಾವು ಬ್ಯಾಸಿಗೆಯಾಗಿ ಮಳೆ ಬರುತ್ತೆ, ಅವಾಗ ನಾವೇನು ಹೊದಿಕೆ ಇರದೇ ಇರೋದ್ರಿಂದ ಏನಾಗುತ್ತೆ, ಮಣ್ಣಿನ ಸವಕಳಿ ಜಾಸ್ತಿ ಆಗುತ್ತೆ ಮತ್ತು ಪೋಷಕಾಂಶಗಳನ್ನು ನಮಗೆ ನುಕ್ಸಾನ ಆಗ್ತವೆ, ಹರಿದು ಹೋಗ್ಬಿಡ್ತವೆ. ಅಂಥ ಪರಿಸ್ಥಿತಿಯಲ್ಲಿ ನೀವು ಹಸಿರೆಲೆ ಗೊಬ್ಬರಗಳನ್ನು ಬಳಕೆ ಮಾಡೋದ್ರಿಂದ ಏನಾಗುತ್ತೆ, ಹೊದಿಕೆಯಾಗಿ ಸಹ ಅವು ಕೆಲಸ ನಿರ್ವಹಿಸೋದ್ರಿಂದ ಮತ್ತು ಮಣ್ಣಿನ ಸವಕಳಿ ಮತ್ತು ನೀರಿನ ಕೊಚ್ಚಣೆಯನ್ನು ತಡೆಗಟ್ಟುತ್ತೆ, ಅದನ್ನು ತಪ್ಪಿಸ್ತವೆ. ಅದೇ ರೀತಿ ಇನ್ನೊಂದು ಭಾಳ ಪ್ರಾಮುಖ್ಯತೆ ಪಡೆದುಕೊಂಡಿರೋದು ಏನಪ್ಪ ಅಂದರೆ, ನಮ್ಮ ಪ್ರದೇಶ ಜಾಸ್ತಿ ತಾಪಮಾನ ಇರೋ ಪ್ರದೇಶ. ಎಲ್ಲಿ ಜಾಸ್ತಿ ತಾಪಮಾನ ಇರುತ್ತೆ ಅಲ್ಲಿ ನೀವೇನೇ ಸಾವಯವ ಪದಾರ್ಥ ಹಾಕಿದ್ರು ಬೇಗ ಕಳೆದು ಬಿಡುತ್ತೆ. ನಾವು ಅಂಥ ಪರಿಸ್ಥಿತಿಯಲ್ಲಿ ನಾವು ಸಾವಯವ ಪದಾರ್ಥನೇ ಹಾಕಿದ್ರೆ ಏನಾಗುತ್ತೆ ಅಂದರೆ, ಮಣ್ಣಿನಲ್ಲಿರುವ ಏನು ಅಲ್ಪ ಸ್ವಲ್ಪ ಏನು ಸಾವಯವ ಪದಾರ್ಥ ಇರುತ್ತಲ್ಲ ಅದು ಏನಾಗುತ್ತೆ, ಕಳೆತು ಆಕ್ಸಿಡೇಷನ್ ಆಗಿ ಅಂದರೆ ರಾಸಾಯನಿಕ ಕ್ರಿಯೆಯಿಂದ ಬೇಗ ಸಾವಯವ ಪದಾರ್ಥ ಆವಿಯಾಗಿ ಹೋಗ್ಬಿಡುತ್ತೆ, ನಶಿಸಿ ಹೋಗಿಬಿಡುತ್ತೆ. ಅಂಥ ಪರಿಸ್ಥಿತಿಯಲ್ಲಿ ನಾವು ಈ ಹಸಿರೆಲೆ ಗೊಬ್ಬರಗಳ ಬಳಕೆ ಭಾಳ ಪ್ರಾಮುಖ್ಯತೆಯನ್ನು ಪಡೆದುಕೊಂಡಿದೆ. ಮತ್ತು ಇನ್ನೊಂದು ಏನಪ್ಪ ಅಂದರೆ, ಕಸದ ಬಾಧೆ ಕಡಿಮೆ ಆಗುತ್ತೆ. ಎಲ್ಲಿ ಹಸಿರೆಲೆ ಗೊಬ್ಬರಗಳನ್ನು ಹಾಕ್ತೀರಿ ಅಲ್ಲಿ ಕಸದ ಬಾಧೆ ಕಡಿಮೆ ಆಗೋದ್ರಿಂದ ನಮಗೆ ಸಾಕಷ್ಟು ಹಣದ ಉಳಿತಾಯ ಆಗೋದ್ರ ಜೊತೆಗೆ ನಮಗೆ ಆರ್ಥಿಕವಾಗಿ ಸಹ ನಾವು ಸದೃಢರಾಗ್ತೀವಿ, ಲಾಭ ಆಗುತ್ತೆ. ಅಂದರೆ ನಮ್ಮಲ್ಲಿ ಈ ಒಂದು ಉಷ್ಣ ಪ್ರದೇಶದಲ್ಲಿ ಎಷ್ಟೇ ಸಾವಯವ ಗೊಬ್ಬರ ಹಾಕಿದರೂ ಅದು ಕಡಿಮೆ ಅದು ಬೇಗ ನಶಿಸಿ ಹೋಗೋದ್ರಿಂದ ಹೆಚ್ಚು ಹಾಕಬೇಕಾಗುತ್ತೆ. ಅಂಥ ಸಂದರ್ಭದಲ್ಲಿ ಈ ಹಸಿರೆಲೆ ಗೊಬ್ಬರಗಳು ಬಹಳ ನಮಗೆ ಅನುಕೂಲ ಆಗ್ತವೆ ಅಂತ ಹೇಳ್ಬೋದು. ಇದಲ್ಲದೇ ಮತ್ತೆ ನಾವೇನು ಮಾಡ್ಬೇಕಂದ್ರೆ, ಈಗ ನಾವು ಇತ್ತೀಚಿನ ದಿನಗಳಲ್ಲಿ ಏನಾಗ್ತಿದ್ರೆ, ಈಗ ಎಷ್ಟೋ ಜನ ರೈತರು ಸಾರ್ವಜನಿಕರು ಎಲ್ಲ ದಿನಾಲು ತರಕಾರಿ ತಂದು ತಿಂತಾರೆ, ಆದ್ರೂ ಅವ್ರದ್ದು ಆರೋಗ್ಯ ಚೆನ್ನಾಗಿಲ್ಲ. ಯಾಕಂದ್ರೆ ನಾವು ಊಟ ಮಾಡ್ತಾ ಇರುವ ಆಹಾರದಲ್ಲಿ ಪೋಷಕಾಂಶಗಳ ಮಟ್ಟ ಕಡಿಮೆ ಇದೆ. ನೀವು ಬೆಳೆದಿರುವ ಬೆಳೆಗಳ ಗುಣಮಟ್ಟ ಪೋಷಕಾಂಶಗಳಿಂದ ಸಂಪದ್ಭರಿತ ಆಗ್ಬೇಕಾದ್ರೆ ಹಸಿರು ಗೊಬ್ಬರಗಳ ಬಳಕೆ ಬಹಳ ಮುಖ್ಯ. ಯಾಕಂದ್ರೆ ಇವು ಸಾರಜನಕ ರಂಜಕ ಪೊಟ್ಯಾಶ್ ಕೊಡೋದ್ರ ಜೊತೆಗೇನೆ ಸೂಕ್ಷ್ಮ ಪೋಷಕಾಂಶಗಳನ್ನು ಸಹ ನಿಮ್ಮ ಹೊಲಕ್ಕೆ ಸೇರಿಸೋದ್ರಿಂದ ಬಹಳ ಅನುಕೂಲ ಆಗುತ್ತೆ. ಅದಲ್ಲದೆ ಇನ್ನೊಂದೇನು ಅಂದ್ರೆ, ನಾವು ಮಣ್ಣಿನ ಪೋಷಕಾಂಶಗಳು ಹಿಡಿದಿಟ್ಟುಕೊಳ್ಳೋ ಸಾಮರ್ಥ್ಯ ಜಾಸ್ತಿ ಆಗುತ್ತೆ. ತೇವಾಂಶ ನಿಮ್ಮ ಹೊಲದಲ್ಲಿ ಜಾಸ್ತಿ ಹೊತ್ತು ಇರೋದ್ರಿಂದ ನಿಮಗೆ ನೀರಾವರಿ ಕ್ಷೇತ್ರ ಇದ್ರೆ ನೀರು ಕಡಿಮೆ ಕೊಡ್ಬೋದು ನಿಮ್ಮ ಹೊಲಕ್ಕೆ. ಅದಲ್ಲದೆ ಏನಾಗುತ್ತೆ ಅಂದರೆ, ನೀವು ಕೊಟ್ಟಿರುವ ರಾಸಾಯನಿಕಗಳು ಏನಾಗುತ್ತೆ, ಎಲ್ಲ ಅವುಗಳ ಸಂಪೂರ್ಣವಾಗಿ ಬೆಳೆಗಳು ಉಪಯೋಗ ಮಾಡ್ಕೋತಾವೆ, ಇಲ್ಲಾಂದ್ರೆ ಏನಾಗುತ್ತೆ, ನುಕ್ಸಾನ ಆಗಿ ಹೋಗುತ್ತೆ. ಅದ್ರ ಜೊತೆಗೆ ಇದೆಲ್ಲದರ ಜೊತೆಗೆ ಮಣ್ಣಿಗೆ ಜೀವ ತುಂಬೋದು ಸಾವಯವ ಪದಾರ್ಥ. ಈ ಸಾವಯವ ಪದಾರ್ಥ ಹೆಚ್ಚೆಚ್ಚು ಹಸಿರೆಲೆ ಗೊಬ್ಬರಗಳ ಮುಖಾಂತರ ಸೇರಿಸೋದ್ರಿಂದ ನಮಗೇನಾಗುತ್ತೆ, ಸೂಕ್ಷ್ಮಾಣುಜೀವಿಗಳ ಸಂಖ್ಯೆ ಜಾಸ್ತಿ ಆಗಿ ಜೈವಿಕ ಕ್ರಿಯೆ ಜಾಸ್ತಿ ಆಗಿ ಏನಾಗುತ್ತೆ, ಬೆಳೆಗಳು ಚೆನ್ನಾಗಿ ಇರ್ತವೆ. ಮತ್ತೆ ನಮಗೆ ಅನುಕೂಲಕರ ಕಾರ್ಯಾಗಿರುವಂತಹ ಸೂಕ್ಷ್ಮಾಣುಜೀವಿಗಳ ಸಂಖ್ಯೆ ಜಾಸ್ತಿ ಆಗುತ್ತೆ, ಮತ್ತೆ ಎರೆಹುಳುಗಳ ಸಂಖ್ಯೆ ಜಾಸ್ತಿ ಆಗೋದ್ರಿಂದ ಸಂಪೂರ್ಣವಾಗಿ ಬೇರಿಗೂ ಸಹ ಚೆನ್ನಾಗಿ ಗಾಳಿ ಬೇಕು, ಅದು ಹಸಿರೆಲೆ ಗೊಬ್ಬರಗಳನ್ನು ಬಳಸೋದ್ರಿಂದ ಸಾಧ್ಯ ಸರ್. ಈ ರೀತಿ ಮಣ್ಣಿನ ಭೌತಿಕ, ರಾಸಾಯನಿಕ ಮತ್ತು ಜೈವಿಕ ಗುಣಗಳನ್ನು ಇವು ಅಭಿವೃದ್ಧಿಪಡಿಸ್ತೇವೆ, ಹಾಗಾಗಿ ಹಸಿರೆಲೆ ಗೊಬ್ಬರಗಳನ್ನು ಬಳಸೋದು ಬಹಳ ಒಳ್ಳೆಯದು ಅಂತ ಹೇಳ್ಬೋದು. ಹಾಗಾದರೆ ಒಂದೆರಡು ಉದಾಹರಣೆಗಳೊಂದಿಗೆ ಈಗ ನಾವು ಬೇರೆ ಬೇರೆ ಹಸಿರೆಲೆ ಗೊಬ್ಬರಗಳ ಬೆಳೆಗಳನ್ನು ಬೆಳೆಯೋದಾದರೆ, ಬಳಸೋದಾದರೆ ಬೀಜ ಅದೆಲ್ಲ ಎಷ್ಟೆಷ್ಟು ಬೇಕಾಗ್ತವೆ, ಅದ್ರ ಬಗ್ಗೆ ಸ್ವಲ್ಪ ಹೇಳ್ತೀರಿ? ಇದು ಬಹಳ ಪ್ರಾಮುಖ್ಯತೆಯನ್ನು ಪಡೆದಿದೆ ಸರ್. ಇದರಲ್ಲಿ ಏನಪ್ಪ ಅಂದರೆ, ಈಗ ನಾವು ಹಸಿರೆಲೆ ಗೊಬ್ಬರ ಅಂದರೆ ಸ್ಥಳದಲ್ಲೇ ನಾವು ಹಸಿರು ಗೊಬ್ಬರ ಬೇಕಾದರೆ ನಾವು ಹಲವು ಬೆಳೆಗಳನ್ನು ನಾವು ಬೆಳೆಸ್ಬೋದು. ಮೊದಲನೇದಾಗಿ ಸೆಣಬು, ಇದು ಒಂದು ಅತ್ಯುತ್ತಮ ಹಸಿರು ಗೊಬ್ಬರ ಬೆಳೆಯಾಗಿದೆ ಸರ್. ಇದನ್ನು ಮೇವಿಗೋಸ್ಕರನೂ ಬೆಳೀತಾರೆ ಸೆಣಬು, ಇದನ್ನು ನಾವು ಹಸಿರು ಗೊಬ್ಬರವಾಗಿ ಬೆಳೆಸ್ತಾರೆ. ಇದರಲ್ಲಿ ಬೈಲೋಂಗಲ ತಳಿ ಅಂತ ಇದೆ, ಅದು ಅತ್ಯುತ್ತಮ ಇಳುವರಿ ಕೊಡುವಂಥ ತಳೆ. 1 ಎಕರೆಗೆ 12-15 ಕೆಜಿ ಬೇಕಾಗುತ್ತೆ ಬೀಜದ ಪ್ರಮಾಣ. ಸುಮಾರು 1 ಎಕರೆಗೆ 6-8 ಟನ್ಗಳಷ್ಟು ನಮ್ಮ ಹಸಿರು ಸೊಪ್ಪಿನ ಇಳುವರಿ ಸಿಗುತ್ತೆ. ಇದರಿಂದ ಏನಾಗುತ್ತೆ ಅಂದರೆ ನಾವು ಸಾಕಷ್ಟು ಪ್ರಮಾಣದಲ್ಲಿ ಸುಮಾರು 75 ಸರಿಸುಮಾರು 100 ಕೆಜಿ 1 ಎಕರೆಗೆ ಸಾರಜನಕ ನಮಗೆ ಸಿಗುತ್ತೆ. ಅದೇ ರೀತಿ ಇನ್ನೊಂದೇನಪ್ಪ ಅಂದರೆ ದಯಂಚ ಅಂತ ಇದೆ, ಇದು ಸಹ ಇನ್ನೊಂದು ನೀರಿನ ಕಡಿಮೆ ಪ್ರದೇಶದಲ್ಲಿ ಸಹ ಇದು ಚೆನ್ನಾಗಿ ಬೆಳೆದು ಇಳುವರಿ ಕೊಡುವಂಥ ಬೆಳೆ ಇದು ದಯಂಚ. ಇದು ಪ್ರತಿ ಎಕರೆಗೆ ಸುಮಾರು 75-100 ಕೆಜಿ ಸಾರಜನಕ ಸ್ಥಿರೀಕರಿಸುತ್ತೆ. ಇದನ್ನು 1 ಎಕರೆಗೆ 8-10 ಕೆಜಿ ಬೀಜ ಬೇಕು. ನೀವು ಹೆಚ್ಚು ಹಾಕಿದ್ರು ಏನು ಸಮಸ್ಯೆ ಇಲ್ಲ, ನೀವು ಹೆಚ್ಚು ಹಾಕಿದ್ರು ಸೊಪ್ಪಿನ ಇಳುವರಿ ಜಾಸ್ತಿಯಾಗಿ ಚೆನ್ನಾಗಿ ಇಳುವರಿ ಬರುತ್ತೆ. ಇದು ಸಹ ಸುಮಾರು 4-8 ಟನ್ ಒಂದು ಎಕರೆಗೆ ಇಳುವರಿಯನ್ನು ಕೊಡುತ್ತೆ. ಅದಲ್ಲದೆ ಇದ್ರ ಜೊತೆಗೆ ರಂಜಕ ಮತ್ತು ಪೊಟ್ಯಾಶ್ ಸಿಗೋದಲ್ಲದೇ ಸೂಕ್ಷ್ಮ ಪೋಷಕಾಂಶಗಳು ಸಹ ಇದರಿಂದ ಸಿಗುತ್ತೆ. ಸರಿ, ಬಹಳಷ್ಟು ರೈತರು ಇನ್ನೊಂದು ಗೊಬ್ಬರದ ಗಿಡ ಅಂತ ಗೊತ್ತಿಲ್ಲ ಅವ್ರಿಗೆ, ಬಹಳ ಜನಕ್ಕೆ ಗೊತ್ತು ಗೊಬ್ಬರದ ಗಿಡ. ಅದನ್ನು ನೀವು ಬದುಗಳ ಮೇಲೆ 1 ಎಕರೆಗೆ 400-450 ಸಸಿಗಳನ್ನು ನೀವು ನೆಡ್ಬೋದು. ಅದರಿಂದ ಸುಮಾರು ಪ್ರತಿ ತಿಂಗಳಿಗೆ 15-20 ಕಿಲೋಗ್ರಾಮ್ ಬರುತ್ತೆ ಒಂದು ಗಿಡಕ್ಕೆ ಹಸಿರು ಪದಾರ್ಥ ಟೊಂಗಿಗಳು, ಎಳೆ ಟೊಂಗಿಗಳನ್ನು ಬರ್ತವೆ. ಅದನ್ನ ನೀವು ಎಲ್ಲಿ ಬೆಳಿತೀರಿ ಅಲ್ಲಿ ನೀವು ಬೆರೆಸಿ ಅದ್ರ ಮೇಲೆ ಮಣ್ಣು ಹಾಕ್ಬಿಟ್ರೆ ಕಳೀತದೆ ಚೆನ್ನಾಗಿ. ಅದಾದ್ರೆ ಇನ್ನೊಂದು ಮುಖ್ಯವಾದ ಬೆಳೆ ಇದೆ, ಅದು ಸ್ಟೈಲೋಜಾಂಥಸ್ ಅಂತ. ಇದು ದ್ವಿದಳ ಧಾನ್ಯದ ಬಹುವಾರ್ಷಿಕ ಮೇವಿನ ಬೆಳೆ ಸರ್. ಇದು ಮೇವಿಗೋಸ್ಕರನು ಬೆಳೀತಾರೆ, ನಾವು ಹಸಿರೆಲೆ ಗೊಬ್ಬರವಾಗಿನೂ ಬಳಸ್ಬೋದು. ಇದನ್ನು ಸಹ ನೀವು ಸರಿಯಾಗಿ ಬಳಸಿದರೆ ನಿಮ್ಗೇನಾಗುತ್ತೆ, ದನ ಇದ್ರೆ ದನಕ್ಕೆ ಮೇವು ಆಗಿ ಆಗುತ್ತೆ. ಮೊದಲ 1-2 ಕಟಾವು ಮೇವಿಗೋಸ್ಕರ ಮಾಡಬೇಕು, ತದನಂತರ ಅದನ್ನೇ ಅಲ್ಲಿ ಹೊಲದಲ್ಲೇ ಸೇರಿಸೋದು. ಹಾಗೆ ಕುದುರೆ ಮಸಾಲೆನು ಈಗ ಇನ್ನೊಂದು ಮುಖ್ಯವಾದ ಬೆಳೆ ಏನಪ್ಪ ಅಂದ್ರೆ ಈಗ ಪಿಳ್ಳಿಪಿಸರು ಅಂತ ಇದೆ, ಅಂದರೆ ಅದಕ್ಕೆ ಸಣ್ಣ ಹೆಸರು ಹುಚ್ಚೆಸರು ಅಂತಾರೆ. ಅದು ಏನಪ್ಪ ಆಗುತ್ತಂದ್ರೆ ಕೆಲವೊಂದು ಎಲ್ಲಿ ಭತ್ತ ಬೆಳೀತಾರಲ್ಲ, ಭತ್ತ ಬೆಳೆ ಪ್ರದೇಶದಲ್ಲಿ ಈಗ ಭತ್ತ ರಾಶಿ ಮಾಡಾದ್ಮೇಲೆ ಇನ್ನೊಂದು ಸ್ವಲ್ಪ ಟೈಮ್ ಇರುತ್ತೆ, ಅವಾಗ ಆ ಭತ್ತದ ಹೊಲದಲ್ಲಿ ಭಾಳಷ್ಟು ತೇವಾಂಶ ಇರುತ್ತೆ. ಅದನ್ನು ಬಳಕೆ ಮಾಡೋಕ್ಕೋಸ್ಕರ ಪಿಳ್ಳಿಪಿಸರನ್ನು ಹಾಕಿ ಭಾಳಷ್ಟು ಕಡೆ ಉಪಯೋಗ ತೊಗೊಂಡ್ರೆ ಸರ್, 1 ಎಕರೆಗೆ ಏನಿಲ್ಲ ಅಂದ್ರೆ ಸುಮಾರು 9-10 ಟನ್ ನಮಗೆ ಸೊಪ್ಪಿನ ಇಳುವರಿ ಬರುತ್ತೆ. ಮತ್ತೆ ಇದು ಬಹಳ ಹರಡ್ಬಿಡುತ್ತೆ, ಪ್ರದೇಶ ಎಲ್ಲ ಹರಡ್ಬಿಡೋದ್ರಿಂದ ಹೊದಿಕೆ ತರ ಆಗ್ಬಿಡುತ್ತೆ, ಫುಲ್ ಕಂಪ್ಲೀಟ್ ಆಗಿ ನಾವು ಮಣ್ಣಿಗೆ ಬಟ್ಟೆ ತರ ಇದು ಮುಚ್ಕೊಂಡ್ಬಿಡುತ್ತೆ. ಮುಚ್ಕೊಂಡ್ಬಿಡೋದ್ರಿಂದ ಕಸ ಬರೋದಿಲ್ಲ, ನಮಗೆ ತೇವಾಂಶ ಚೆನ್ನಾಗಿ ಹೊಲದಲ್ಲೇ ಉಪಯೋಗ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಸಾಮಾನ್ಯವಾಗಿ ನಮ್ಮ ರೈತರಿಗೆ ಸಿಗುವಂತ ಅಂದ್ರೆ ಅಲಸಂದೆ, ಹೆಸರು, ಉದ್ದು ಇಂಥವು, ಅವನ್ನ ಹಾಕೋದಾದ್ರೆ ಎಷ್ಟೆಷ್ಟು ಬೇಕಾಗ್ತವೆ ಬೀಜ? ಅವನ್ನ ಹಾಕೋದಾದ್ರೆ ಸುಮಾರು 6-8 ಕೆಜಿ ಬೇಕಾಗುತ್ತೆ ಸರ್. 6-8 ಕೆಜಿ ಬಾಳಾದ್ರೆ 10 ಕೆಜಿ ಇವನ್ನ 1 ಎಕರೆಗೆ ಹಾಕಿ ನೀವು ಹೂವಾಡೋಕ್ಕಿಂತ ಮುಂಚೆ ಹೊಲದಲ್ಲಿ ಮಣ್ಣಿಗೆ ಸೇರಿಸಬೇಕು. ಹುರುಳಿಯನ್ನು ಕೂಡ ಬಳಸಬಹುದು, ಹುರುಳಿಯನ್ನು ಕೂಡ ಬಳಸಬಹುದು. ಹುರುಳಿ ಅದು ಹೊದಿಕೆ ಬೆಳೆನೂ ಸಹ ಹೌದು, ಅದೇ ರೀತಿ ಹಸಿರು ಎಲೆ ಗೊಬ್ಬರ ಹೌದು. ಇನ್ನೊಂದು ಹೇಳ್ಬೇಕಂದ್ರೆ ಬಹಳಷ್ಟು ಈಗ ನಮ್ಗೇನು ಬೆಳೆಯಕ್ಕಾಗಲ್ಲ ರೀ, ನಾವು ಹೊರಗಡೆಯಿಂದನೇ ತರಬೇಕು ನಾವು ಗಿಡ ಮರಗಳಿಂದ. ಅಂದ್ರೆ ಈಗ ಸುಬಾಬುಲ್ ಅಂತ ಒಂದು ಹಸಿರೆಲೆ ಗೊಬ್ಬರ ಗಿಡ ಇದೆ ಸರ್, ಇದು ದ್ವಿದಳ ಜಾತಿಗೆ ಸೇರಿದ ಬೆಳೆ. ಇದನ್ನ ನಾವು ಮೇವಾಗಿನೂ ಸಹ ಬೆಳೆಸಬಹುದು, ಅದ್ರ ಜೊತೆಗೆ ಅದರ ಎಲೆಗಳನ್ನ ತಂದು ನಿಮ್ಮ ಹೊಲಕ್ಕೆ ಸೇರಿಸಬಹುದು ಗೊಬ್ಬರವಾಗಿಯೂ. ನೀವು ಬದುಗಳ ಮೇಲೆ ಏನಾದ್ರೂ ನಾಟಿ ಮಾಡ್ಬೇಕಾದ್ರೆ 2 ಮೀಟರ್ ಗಿಡದಿಂದ ಗಿಡಕ್ಕೆ 2 ಮೀಟರ್ ಬಿಟ್ಟು ನೀವು ನಾಟಿ ಮಾಡಿದ್ರೆ ಬದುಗಳ ಮೇಲೆ, ಅದರಿಂದ ನೀವು ಮೇವು ಬರುತ್ತೆ. ಅದು ಸುಮಾರು 2000 ಕೆಜಿ 2000 ಕೆಜಿ 1 ಹೆಕ್ಟರ್ಗೆ ಸಿಗುತ್ತೆ ಹಸಿರು ಪದಾರ್ಥ. ಅದನ್ನು ನೀವು ಹೊಲಕ್ಕೆ ಬೆರೆಸ್ಬೋದು. ಈಗ ಬಹಳಷ್ಟು ಬೆಳೆಗಳಿವೆ ಈಗಾಗಲೇ ರೈತರ ಅಕ್ಕಪಕ್ಕದಲ್ಲಿ ಇವು ಇದ್ದೇ ಇರ್ತವೆ, ಅವನ್ನ ಬಳಸ್ಕೋಬಹುದು. ಇನ್ನೊಂದು ಸರ್, ಈಗ ಬೇವಿನ ಎಲೆ, ಬೇವಿನ ಮರಗಳದ್ದು ಸರಿಯಾಗಿ ಸದ್ಬಳಕೆ ಆಗ್ತಾ ಇಲ್ಲ, ಸುಮ್ಮನೆ ಎಲೆ ಉದುರುತ್ತವೆ, ಅದು ಎಲೆ ಯಾರು ಬಳಸ್ತಾ ಇಲ್ಲ. ಬೇವಿನ ಎಲೆ ಮತ್ತು ಹೊಂಗೆ ಎಲೆಗಳಲ್ಲಿ ಕೀಟನಾಶಕ ಗುಣ ಇದೆ. ಅಂತ ಎಲೆಗಳನ್ನ ನೀವು ಹಸಿರೆಲೆ ಗೊಬ್ಬರಕ್ಕೋಸ್ಕರ ಬಳಸಿದ್ರೆ ಏನಾಗುತ್ತೆ, ಕೀಟಗಳ ಹಾವಳಿ ಕಡಿಮೆ ಆಗುತ್ತೆ. ಈಗ ಉದುರಿ ಬಿದ್ದಂತ ಎಲೆಗಳನ್ನು ನಾವು ಬಳಸಬಹುದು, ಉದುರಿ ಬಿದ್ದಂತ ಎಲೆಗಳನ್ನು ಸಹ ನಾವು ಬಳಸಬಹುದು. ನಿಜ ನೋಡಿ, ಅದು ಯಾವುದೇ ರೀತಿ ಪೋಲಾಗೋದಿಲ್ಲ, ಹಾಳಾಗೋದಿಲ್ಲ, ಅದನ್ನು ಬಳಸಿ ನಾವು ಗೊಬ್ಬರ ಮಾಡ್ಕೋಬಹುದು. ಅದರಿಂದ ನಮ್ಮ ಮಣ್ಣಿನ ಫಲವತ್ತತೆ ಸುಧಾರಣೆ ಆಗುತ್ತೆ ಅಂತ ಹೇಳ್ಬೋದು. ಜೊತೆಗೆ ಇಂಥ ಕೀಟಗಳು, ರೋಗಗಳು, ಅವುಗಳ ಒಂದು ತೊಂದರೆನೂ ಕಡಿಮೆ ಆಗುತ್ತೆ. ಹೌದು ಸರ್, ಹೌದು. ನಿಜ ನೋಡಿ ವಿಜಯ ಮಹಾಂತೇಶ್ ಅವರೇ, ನಮ್ಮ ರೈತರಿಗೆ ಈ ಹಸಿರೆಲೆ ಗೊಬ್ಬರಗಳು ಒಂದು ವರದಾನ ಅಂತ ಹೇಳಬಹುದು. ನಮ್ಮ ಸಾವಯವ ಗೊಬ್ಬರಗಳು, ಕಾಂಪೋಸ್ಟ್ ಗೊಬ್ಬರಗಳು ಕಡಿಮೆ ಆಗ್ತಾ ಇರುವಂಥ ದಿನಗಳಲ್ಲಿ ನಾವು ಹಸಿರೆಲೆ ಗೊಬ್ಬರಗಳನ್ನು ಬಳಸೋದ್ರಿಂದ ಬೆಳೆಯ ಇಳುವರಿಯನ್ನು ಹೆಚ್ಚಿಸ್ಬೋದು, ಗುಣಮಟ್ಟವನ್ನು ಹೆಚ್ಚಿಸ್ಬೋದು, ಮಣ್ಣಿನ ಫಲವತ್ತತೆಯನ್ನು ಕಾಪಾಡಿಕೊಳ್ಬೋದು. ಹೌದು ಸರ್. ಆ ದೃಷ್ಟಿಯಿಂದ ಈ ಹಸಿರೆಲೆ ಗೊಬ್ಬರಗಳಂದ್ರೇನು, ಅವನ್ನ ಯಾವ ರೀತಿ ಬಳಸ್ಬೋದು, ಅವು ಯಾವ ರೀತಿ ನೆರವಾಗ್ತವೆ ಅನ್ನೋದನ್ನು ನಮ್ಮ ರೈತರಿಗೆ ತಿಳಿಸೋಣ ಅಂತ ಕೇಳಿದೆ. ಬಹಳಷ್ಟು ಮಾಹಿತಿ ಮಾಡಿಕೊಟ್ರಿ, ಧನ್ಯವಾದ, ನಮಸ್ಕಾರ. ನಮಸ್ತೆ. ಇದುವರೆಗೂ ಹಸಿರೆಲೆ ಗೊಬ್ಬರಗಳ ಕುರಿತು ಡಾಕ್ಟರ್ ವಿಜಯ್ ಮಹಾಂತೇಶ್ ಅವರೊಂದಿಗೆ ನಡೆಸಿದ ಸಂದರ್ಶನವನ್ನು ಕೇಳಿದ್ರಿ. ಇವರನ್ನು ಸಂದರ್ಶಿಸಿದವರು ಗಿರೀಶ್ ವಿ ಪಾಟೀಲ್. ಕೃಷಿ ರಂಗದಲ್ಲಿ ಇನ್ನು ಮುಂದೆ ಕೇಳೋಣ. ಕಲಘಟಗಿ ತಾಲೂಕು ಮತಗಿಯ ಬಸವ ಸಂಗನಗೌಡ ಪಾಟೀಲ್ ಹಾಗೂ ಸಂಘಟಕರಿಂದ ಸಂಪ್ರದಾಯದ ಪದಗಳು. ಮನೆಯ ಚಂದುಳ್ಳ ಶೋಭಾನ ಇನ್ನು ಬೆಳೆದು ಮರ ನಡ ಮುತ್ತೈದರೆ ಅಕ್ಕಿಯ ಶಿಡಗೊಳೆ ಸರ ಬಾಸಿಂಗಾವ ಈ ಮನೆಯ ಕುಶಿನ ಶೋಭಾನವ ನಂದ ದೀಗಿಯ ಈ ಮನೆಯ ಚಂದುಳ ಶೋಭಾನವ ಮನೆಯ ಚಂದೋಳ ಶೋಭಾನ ಗೋದಂದರ ಗೋದೇನ ಪಾವೇನ ಗೋದಿ ಬೆಳೆಯುವುದು ಬೆಳವಲ ಸರ ಬಾಸಿಂಗಾವ ಈ ಮನೆಯ ಕುಶಿನ ಶೋಭಾನವ ನಂದ ದೀಗಿಯ ಈ ಮನೆಯ ಚಂದೋಳ ಶೋಭಾನವ ನಂದ ದೀಗಿಯ ಈ ಮನೆಯ ಚಂದುಳ್ಳ ಶೋಭಾನ ಇನ್ನು ಬೆಳೆಯುವುದು ಬೆಳರ ಮುತ್ತೈದಾರೆ ಗೋಧಿಯ ಶಿಡಗೊಳೆ ಸರ ಬಾಸಿಂಗಾವ ಈ ಮನೆಯ ಕುಶಿನ ಶೋಭಾನವ ನಂದ ದೀಗಿಯ ಈ ಮನೆಯ ಚಂದುಳ ಶೋಭಾನವ ನಂದ ದೀಗಿಯ ಈ ಮನೆಯ ಚಂದುಳ ಶೋಭಾನ ಜೋಳಂದರ ಜೋಳನ ಪಾಯನ ಜೋಳ ಬೆಳೆಯುವುದು ಗಡಿನಾಡ ಸರ ಬಾಸಿಂಗಾವ ಈ ಮನೆಯ ಕುಶಿನ ಶೋಭಾನವ ನಂದ ದೀಗಿಯ ಈ ಮನೆಯ ಚಂದುಳ ಶೋಭಾನವ ನಂದ ದೀಗಿಯ ಈ ಮನೆಯ ಚಂದುಳ ಶೋಭಾನವ ಇನ್ನು ಬೆಳೆಯುವುದು ಗಡಿ ನಡ ಮುತ್ತೈದಾರೆ ಜೋಳದ ಶಿಡಗೊಳೆ ಸರ ಬಾಸಿಂಗಾವ ಈ ಮನೆಯ ಕುಶಿನ ಶೋಭಾನವ ನಂದ ದೀಗಿಯ ಈ ಮನೆಯ ಚಂದುಳ ಶೋಭಾನವ ನಂದ ದೀಗಿಯ ಈ ಮನೆಯ ಚಂದುಳ ಶೋಭಾನ ಮುತ್ತಂದರ ಮುತ್ತನ ಪಾಯನ ಮುತ್ತು ಬೆಳೆಯುವುದು ಸಮದರ ಸರ ಬಾಸಿಂಗಾವ ಈ ಮನೆಯ ಕುಶಿನ ಶೋಭಾನವ ನಂದ ದೀಗಿಯ ಈ ಮನೆಯ ಚಂದುಳ ಶೋಭಾನವ ನಂದ ದೀಗಿಯ ಮನೆಯ ಚಂದುಳ ಶೋಭಾನ ಮತ್ತೊಂದು ಬೆಳೆಯುವುದು ಜನ ಮುತ್ತೈದಾರೆ ಮುತ್ತಿನ ಶಿಡಗೊಳೆ ಸರ ಬಾಸಿಂಗಾವ ಈ ಮನೆಯ ಕುಶಿನ ಶೋಭಾನವ ನಂದ ದೀಗಿಯ ಈ ಮನೆಯ ಚಂದುಳ ಶೋಭಾನವ ನಂದ ದೀಗಿಯ ಈ ಮನೆಯ ಚಂದುಳ ಶೋಭಾನ ಅವಳಂದರ ಅವಳನ ಪಾಯನ ಅವಳ ಬೆಳೆಯುವುದು ಅಡಗಾವ ಸರ ಬಾಸಿಂಗಾವ ಈ ಮನೆಯ ಕುಶಿನ ಶೋಭಾನವ ನಂದ ದೀಗಿಯ ಈ ಮನೆಯ ಚಂದುಳ ಶೋಭಾನವ ನಂದ ದೀಗಿಯ ಈ ಮನೆಯ ಚಂದುಳ ಶೋಭಾನ ನಾನು ಬೆಳೆಯುವುದು ಅಡಗದ ಮುತ್ತೈದಾರೆ ಅವಳದ ಶಿಡಗೊಳೆ ಸರ ಬಾಸಿಂಗಾವ ಈ ಮನೆಯ ಕುಶಿನ ಕನಿಗರವ ಮನಿಗೆ ಕೊಲೈ ಕನಿಗರವ ಮನಿಗೆ ಕೊಲೈ ನೀನಿಗ ಕಣ್ಣಿಗೆ ಕಾಡಿಗಚ್ಚಿ